ಅನಿಸ್ತಾ ಇದೆ. ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಇವತ್ತು ಫೋನ್ನೊಳಗೆ ದೂರವಾಣಿಯೊಳಗೆ ಮಾತಾಡೋದಕ್ಕೆ ಬಸಯ್ಯ ಹಿರೇಮಠ ಅವರು ಸಿದ್ಧರಾಗಿದ್ದಾರೆ. ಹಿರೇಮಠ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್. ಧನ್ಯವಾದಗಳು. ತಾವು ನುಗ್ಗೆ ಕೃಷಿಯನ್ನ ಮಾಡ್ತಾ ಇದ್ದೀರಿ, ಅದರಿಂದ ಉತ್ಪನ್ನಗಳನ್ನ ಮಾಡಿ ಮಾರ್ಕೆಟ್ ಮಾಡುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀರಿ ಅನ್ನುವಂತಹ ವಿಷಯ ತಿಳಿತು. ಸಾಕಷ್ಟು ಇದರೊಳಗೆ ತಾವು ಯಶಸ್ಸು ಕೂಡ ಕಂಡಿದ್ದೀರಿ. ತಮ್ಮ ಅನುಭವಗಳನ್ನ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಹಂಚಿಕೊಳ್ಬೇಕು ಅನ್ನುವಂಥದ್ದೇ ನಮ್ಮ ವಿಚಾರ. ಹೌದು ಸರ್, ನಾನು ಈಗ ಗಂಗಾವತಿಯವರು ಆಗಿದ್ದು ಕುಷ್ಟಗಿ ತಾಲೂಕು ತಾವರಗೇರದಲ್ಲಿ ನಾವು ಒಂದು ಸಾವಯವ ಕೃಷಿ ಪದ್ಧತಿಯಲ್ಲಿ ನುಗ್ಗೆ ಎಲೆಯನ್ನ ಬೆಳೀತಾ ಇದ್ದೀವಿ ಸರ್. ನುಗ್ಗೆ ಎಲೆ ಬೆಳೀತಾ ಇದ್ದಾರೆ? ನುಗ್ಗೆ ಎಲೆ ಬೆಳೀತಾ ಇದ್ದೀವಿ. ನಾವು ಹೂ ಮತ್ತು ಕಾಯಿಗೆ ಬರೋ ಹಾಗೆ ತಡೆದು ಮೊದಲನೆ ಕಟಾವು ಮಾಡಿ ಅದನ್ನ ಎಲೆಯನ್ನ ಅರೆದು ಬಿಟ್ಟು ಅದನ್ನ ವಾಶ್ ಮಾಡಿ ಡ್ರೈ ಮಾಡಿ ಕಂಟ್ರೋಲ್ಡ್ ಪ್ರಾಸೆಸ್ ಅಲ್ಲಿ ಮಾಡಿ ಯಾವುದೇ ತರದ ಒಂದು ಪೋಷಕಾಂಶಗಳು ಅಂದ್ರೆ ನ್ಯೂಟ್ರಿಷನ್ ಲಾಸ್ ಆಗ್ಲಾರ್ದನೆ ಅದನ್ನ ಪ್ರಾಸೆಸ್ ಮಾಡಿ ನಾವು ಅದಕ್ಕೆ ಯಾವುದೇ ಇನ್ಗ್ರೀಡಿಯಂಟ್ ಬೇರೆ ಥರ್ಡ್ ಪಾರ್ಟಿ ಇನ್ಗ್ರೀಡಿಯಂಟ್ ಆಡ್ ಮಾಡ್ಲಾರ್ದನೆ ವ್ಯಾಲ್ಯೂ ಅಡಿಷನ್ ಮಾಡಿ ನಾವು ಪ್ರಾಡಕ್ಟ್ ಗಳನ್ನ ಮಾಡ್ತಾ ಇದೀವಿ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ನಾನು ಅಮೆರಿಕದಲ್ಲಿ ಇದ್ದಾಗ ನಾನು ಓದಿರ್ತಕ್ಕಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರಿಪೋರ್ಟ್ ಅಲ್ಲಿ ನಮ್ಮ ಒಂದು ಡಿಸ್ಟ್ರಿಕ್ಟ್ ಅವಾಗ ರಾಯಚೂರು ಆಗಿತ್ತು, ರಾಯಚೂರು ಮತ್ತು ದೇವದುರ್ಗದ ಹೆಸರು ಬಂದಿರೋದ್ರಿಂದ ನನಗೆ ಅನಿಸಿತ್ತು ನಾನು ಏನಾದ್ರೂ ವಾಪಸ್ ಬಂದ ಮೇಲೆ ಮಾಡಬೇಕು, ನಮ್ಮಲ್ಲಿರ್ತಕ್ಕಂತ ಪೌಷ್ಟಿಕತೆ ಬಗ್ಗೆ ನಾನು ನನ್ನದೇ ಆದ ಒಂದು ಕಾಂಟ್ರಿಬ್ಯೂಷನ್ ತರಬೇಕು ಅನ್ನೋದ್ರ ದೃಷ್ಟಿಯಿಂದ ನಾನು ಈ ಸಾವಯವ ಕೃಷಿಗೆ ಬಂದೆ ಸರ್. ತಾವು ಏನ್ ಮಾಡ್ತಾ ಇದ್ರಿ ಮೊದ್ಲ? ನಾನು ಮೊದಲು ಇದಕ್ಕಿಂತ ಮುಂಚೆ ನಾನು ಐಟಿ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಆಗಿದ್ದೆ. ನಾನು ಇನ್ಫೋಸಿಸ್ ಅಲ್ಲಿ ಮೊದಲೇ ನನ್ನ ಜಾಬ್ ಅನ್ನ ಶುರು ಮಾಡಿದೆ. 14-13 ವರ್ಷ ಇನ್ಫೋಸಿಸ್ ಅಲ್ಲಿ ಮಾಡಿದೆ. ಆಮೇಲೆ ನಾನು ಅಮೆರಿಕದ ಬಹಳಷ್ಟು ಕಂಪನಿಗಳಲ್ಲಿ ಇಂಡಿಯಾ ಮತ್ತು ಅಮೆರಿಕ ಎರಡೂ ದೇಶಗಳಲ್ಲಿ ಕೆಲಸ ಮಾಡಿದೆ. ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡಿ ನನ್ಗೆ ನಮ್ಮ ಮಾಲ್ ನ್ಯೂಟ್ರಿಷನ್ ಇವತ್ತು ಕಡಿಮೆ ಆಗುತ್ತೆ, ನಾಳೆ ಕಡಿಮೆ ಆಗುತ್ತೆ, ನಾವೇ ಹೆಸರು ಕಾಳು ತೊಗರಿ ಕಾಳು ಎಲ್ಲಾ ಬೆಳಿತಕ್ಕಂತ ಮತ್ತು ಮಿಲಿಟ್ಸ್ ಬೆಳಿತಕ್ಕಂತ ಪ್ರದೇಶದವರು ಆಗಿದ್ದು ನಮ್ಗೆ ಮಾಲ್ ನ್ಯೂಟ್ರಿಷನ್ ಕಾಡ್ತಾ ಇದೆಯಲ್ಲ ಅನ್ನೋ ಒಂದು ವಿಚಾರ ತುಂಬಾ ಮನಸ್ಸಿಗೆ ಇದು ಬಂದಾಗ ನಾನೇನನ್ಕೊಂಡೆ ನಾನು ಮಾಡ್ಲೇಬೇಕು, ಏನಾದ್ರೂ ಬದಲಾವಣೆ ತರಬೇಕು ಅಂತ ಅನ್ಕೊಂಡು ನಾನು ಮಾಲ್ ನ್ಯೂಟ್ರಿಷನ್ ಗಾಗಿ ಸಾವಯವ ಕೃಷಿ ಪದ್ಧತಿಗೆ ಬಂದೆ. ನನಗೆ ಆಗ ಅದರ ಬಗ್ಗೆ ಜಾಸ್ತಿ ಗೊತ್ತಾಯ್ತು. ಹೊರದೇಶಗಳಲ್ಲಿ ನುಗ್ಗೆ ಎಲೆಗೆ ಮತ್ತು ನುಗ್ಗೆ ಪ್ರಾಡಕ್ಟ್ ಗಳಿಗೆ ಇದ್ದಷ್ಟು ವ್ಯಾಲ್ಯೂ ಬೇರೆ ಯಾವ ಕಂಟ್ರಿಗಳಲ್ಲಿ ನಮ್ಮ ಏಷ್ಯನ್ ಕಂಟ್ರಿಗಳಲ್ಲಿ ಇಲ್ಲ ಅಂತ. ಅದು ಬೇರೆ ದೇಶಕ್ಕೆ ಕಳಿಸಬೇಕಾದ್ರೆ ನಮ್ದು ಬಹಳಷ್ಟು ರೆಸ್ಟ್ರಿಕ್ಷನ್ಸ್ ಇದೆ, ಅಂದ್ರೆ ನಮ್ದು ಸಾವಯವ ಪದ್ಧತಿಯಲ್ಲಿ ಮಾಡಿರ್ಬೇಕು, ಯಾವ್ದೇ ಕೆಮಿಕಲ್ ಇರಬಾರ್ದು, ಯಾವ್ದೇ ಹೆವಿ ಮೆಟಲ್ಸ್ ಇರಬಾರ್ದು, ಮೈಕ್ರೋಬಿಯಲ್ ಕಂಟಾಮಿನೇಷನ್ ಇರಬಾರ್ದು, ಅಫ್ಲಾಟಾಕ್ಸಿನ್ ಇರಬಾರ್ದು, ನ್ಯೂಟ್ರಿಷನ್ ಲೆವೆಲ್ ಚೆನ್ನಾಗಿರಬೇಕು, ಇವೆಲ್ಲವನ್ನು ನಾವು ಒಂದು ನಮ್ಮ ಕೃಷಿ ಪದ್ಧತಿಯಲ್ಲಿ ತರೋದು ಹೇಗೆ, ಅದರನ್ನ ನಾನು ಯಾವ ತರ ಒಂದು ಉತ್ಕೃಷ್ಟವಾದ ಒಂದು ಉತ್ಪನ್ನಗಳನ್ನ ತರಬಹುದು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ ಅದರ ನನ್ನ ಸಹಪಾಠಿಗಳು, ನನ್ನ ಐಟಿ ಫ್ರೆಂಡ್ಸ್, ನಾನ್ ಐಟಿ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿದಾಗ ನನಗೆ ನಮ್ಮ ಭಾಗಕ್ಕೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ರಾಯಚೂರು ಮತ್ತು ಕೊಪ್ಪಳ ಯಾದಗಿರಿ ಭಾಗಕ್ಕೆ ನಮ್ಮ ಹವಾಮಾನಕ್ಕೆ ನಮ್ಮ ಬಿಸಿಲಿಗೆ ಮತ್ತು ನಮಗೆ ಕಡಿಮೆ ನೀರಿರ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಇಲ್ಲಿಗೆ ಪೂರಕವಾದ ಒಂದು ಸೂಪರ್ ಫುಡ್ ನ ತರಬೇಕಂತ ನಾ ರಿಸರ್ಚ್ ಮಾಡಿದಾಗ ನನಗೆ ಸಿಕ್ಕಂಥದ್ದು ನುಗ್ಗೆ. ಇದು ಬೇರೆ ದೇಶಗಳಲ್ಲಿ ತುಂಬಾ ಡಿಮ್ಯಾಂಡ್ ಅಲ್ಲಿ ಇದೆ, ಇವತ್ತಿಗೂ ಇದೆ. ಸೊ ಆಗ ನನಗೆ ಅನ್ಸಿದ್ದು ಇದು ಸಾವಯವ ಮಾಡ್ಬೇಕಂದ್ರೆ ನನ್ನೊಬ್ಬನ ಕೈಲಿ ಆಗಲ್ಲ, ಪ್ಲಸ್ ನನಗೆ ಸಹಪಾಠಿಗಳು ಬೇಕು ಅಥವಾ ನನಗೆ ಸಪೋರ್ಟ್ ಬೇಕು. ಇದಕ್ಕೆ ನನ್ನದೇ ಆದ ಒಂದು ಗೊತ್ತಿದ್ದವ್ರ ಜೊತೆ ಡಿಸ್ಕಷನ್ ಮಾಡಿದಾಗ ಮಾಡಬಹುದು ಸರ್ ಅಂದಾಗ ನಾನು ಬಂದು ನನ್ನ ಹೊಲ ಖರೀದಿ ಮಾಡಿ ಅದಕ್ಕೆ ಸೂಕ್ತವಾದ ಪ್ರದೇಶ ಅಂದ್ರೆ ಸುತ್ತಮುತ್ತ ಎಲ್ಲಿನೂ ಕೆಮಿಕಲ್ ಫಾರ್ಮಿಂಗ್ ಆಗಿರಬಾರ್ದು, ಕೆಮಿಕಲ್ ಕಲ್ಟಿವೇಶನ್ ಮಾಡ್ತಾ ಇರಬಾರ್ದು, ಪೆಸ್ಟಿಸೈಡ್ಸ್ ಅಂತ ಪ್ರದೇಶನ ಹುಡ್ಕೊಂಡು ಆ ಪ್ರದೇಶನ ಖರೀದಿ ಮಾಡಿ ಆ ಒಂದು ಹೊಲವನ್ನು ಖರೀದಿ ಮಾಡಿ ನಾನು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮಾಡಿಸಿ 2015 ಅಲ್ಲಿ ಖರೀದಿ ಮಾಡಿದೆ ಸರ್. 2015 ಮಾಡಿದ್ದೀನಿ, 15 ಖರೀದಿ ಮಾಡಿದೆ. ನಮ್ದು ಇತ್ತು ಹೊಲ, ತುಂಬಾ ಹೊಲ ಇತ್ತು, ಆದ್ರೆ ನನಗೆ ಬೇಕಾಗಿರೋದು ಸಾವಯವ ಕೃಷಿಗೆ. ಅದಕ್ಕೆ ಸೂಕ್ತವಾದ ಹೊಲ ಖರೀದಿ ಮಾಡಿದ್ಮೇಲೆ 16 ನಾನು ಕಲ್ಟಿವೇಶನ್ ಶುರು ಮಾಡಿದೆ. ಅಂದ್ರೆ ಸಾವಯವ ಕೃಷಿ ಸಲುವಾಗಿ ನೀವು ಬೇರೆ ಭೂಮಿಯನ್ನ ಖರೀದಿ ಮಾಡಿದ್ರಿ? ಹೌದು ಸರ್. ಇದಕ್ಕಿಂತ ಮೊದಲು ತಮಗೆ ಕೃಷಿ ಬಗ್ಗೆ ಏನು ಜ್ಞಾನ ಅನ್ನುವಂಥದ್ದು ಅಥವಾ ಅದರೊಳಗೆ ಅನುಭವ ಅನ್ನುವಂಥದ್ದು ಇತ್ತಂತೀರ ಹೆಂಗ? ನೋಡಿ ಸರ್, ನಾನು ಹಳ್ಳಿಯಲ್ಲೇ ಹುಟ್ಟಿ ಕನ್ನಡ ಮೀಡಿಯಂದಲ್ಲೇ ನಾನು ಓದ್ದವನು. ಅಲ್ಲೇ ಒಂದು ಗಂಗಾವತಿ ಹತ್ರ ಕಾರ್ಟಿಗೆ ಬೂದ್ಗುಂಪ ಅಂತ ಒಂದು ಊರಿಂದ ನಾವು ಹುಟ್ಟತ್ಲೆ ನಮ್ಮ ಸ್ವಾಮಿಗಳು ಆಗಿರೋದ್ರೆ ನಮ್ದೇ ಆದ ಹೊಲಗಳು ಇತ್ತು. ಬಟ್ ನಾನು ಪರ್ಸನಲ್ ಆಗಿ ನಾನು ಕಲ್ಟಿವೇಶನ್ ಮಾಡಿಲ್ಲ ಅಂದ್ರೆ ನಮ್ಮ ಹೊಲಗಳಿಗೆ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ, ಅಂದ್ರೆ ಜೋಳ ಬೆಳೀತಾ ಇದ್ವಿ, ನೆಲ್ಲು ಬೆಳೀತಾ ಇದ್ವಿ, ತೊಗರಿ ಮೆಣಸಿಕಾಯಿ. ಬಟ್ ಆಗ ಇನ್ನು 10th class ಮಾತ್ರ ನಾನು ಅಲ್ಲಿ ಓದಿದ್ನ, ನಾನು ಕಂಟಿನ್ಯೂ ಮಾಡಿದೆ. ಬಟ್ ಅಗ್ರಿಕಲ್ಚರ್ ಆಗಿ ನಾನು ಅಗ್ರಿಕಲ್ಚರಿಸ್ಟ್ ಆಗಿ ನಾನು ಕೆಲಸ ಮಾಡ್ಲಿಲ್ಲ. ಆದ್ರೆ ನನಗೆ ಅದರ ಅವಶ್ಯಕತೆ ಇರ್ಲಿಲ್ಲ, ಯಾಕಂದ್ರೆ ನಮ್ಮಲ್ಲಿ ಆಳು ಮಕ್ಳು ಇರ್ತಾ ಇದ್ರು ಮನೆ. ತಂದೆ ತಾಯಿ ನಮ್ ಚಿಕ್ಕಪ್ಪ ಎಲ್ಲ ನನಗೆ ಓದಿನ ಕಡೆ ಒತ್ತು ಕೊಡ್ತಾ ಇದ್ರು. ಆದ್ರೆ ಅನುಭವ ಇತ್ತು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಗೊತ್ತಿರ್ಲಿಲ್ಲ ಅಂದ್ರೆ ನನಗೆ ಒಂದು ಅದ್ರ ನಾಲೆಜ್ ಇತ್ತು. ಆ ಪರಿಸರದೊಳಗೆ ಇದ್ರಿ ತಾವು ಸಣ್ಣವರಿದ್ದಾಗ? ಇದ್ದೆ ಸರ್, ಹಳ್ಳಿಯಿಂದನೇ ಬಂದವನು. ಅದಾದ ನಂತರ ನಾನು 2015 ಖರೀದಿ ಮಾಡಿದಾಗ ನಮ್ಮ ಹಳೆಯ ನಮ್ ಜೊತೆ ಒಂದಿಬ್ರು ಮೂರು ಹಳೆಯದವ್ರು ಇದಾರೆ, ಅವರು ಬಹಳ ಇಂಟ್ರೆಸ್ಟ್ ತೋರಿಸಿದ್ರು, ನಾವು ಬರ್ತೀವಿ ಮಾಮ ನಿಮ್ ಜೊತೆ ಕೆಲಸ ಮಾಡ್ತೀವಿ. ಅವ್ರನ್ನ ತಗೊಂಡು ನಾನು ಈಗ ಆರ್ಗ್ಯಾನಿಕ್ ಕಲ್ಟಿವೇಶನ್ ಮಾಡ್ತಾ ಇದ್ದೀನಿ ಸರ್. ಇದರಿಂದ ಅವ್ರಿಗೆ ಅನುಭವ ಜಾಸ್ತಿ ಇದೆ ಅಗ್ರಿಕಲ್ಚರ್ ಬಗ್ಗೆ, ನಾನು ಹೇಳಿದ್ದನ್ನ ಅವ್ರು ಎಕ್ಸಿಕ್ಯೂಟ್ ಮಾಡೋ ಕೇಪಬಿಲಿಟಿ ಇದೆ. ಈಗ ಹಾಗಾಗಿ ಒಂದು ಆ ಒಂದು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮುಗಿಸಕ್ಕೂ ಆಯ್ತು 3 years ಅಲ್ಲಿ. ಮತ್ತೆ ನಮ್ಗೆ ನಮ್ ಬಂದಂತ ಪ್ರಾಡಕ್ಟ್ 100% ಎಲ್ಲಾ ಕಂಟ್ರಿಯ ಆರ್ಗ್ಯಾನಿಕ್ ಟೆಸ್ಟ್ ಅನ್ನ ಪಾಸ್ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಗುಣಮಟ್ಟ ಏನಿದೆ ಅದನ್ನ ನಾವು ರೀಚ್ ಆಗಿದ್ದೀವಿ. ಈಗ ತಾವು ರಫ್ತು ಮಾಡ್ತಾ ಇದ್ದೀರಿ, ಯಾವ್ಯಾವ ದೇಶಗಳಿಗೆ ರಫ್ತು ಮಾಡ್ತಾ ಇದ್ದೀರಿ, ಏನ್ ರಫ್ತು ಮಾಡ್ತಾ ಇದ್ದೀರಿ? ಸರ್, ನಾನು ಇನ್ನು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಅಂಡರ್ ಪ್ರಾಸೆಸ್ ಅಲ್ಲಿ ಇರುವಾಗನೆ ನಾವು ಯುರೋಪ್ ದೇಶಗಳಿಗೆ ನಾವು ಎಕ್ಸ್ಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಬೇರೆ ಒಂದು ಟ್ರೇಡರ್ ತ್ರೂ, ಅವರು ನಮ್ಮ ಹೊಲದಲ್ಲಿ ಬೆಳೆದಿರತಕ್ಕಂತ ಎಲೆನ ಮತ್ತು ಪೌಡರ್ನ, ಫಸ್ಟ್ ಎಲೆ ತಗೊಂಡ್ರು, ಸೆಕೆಂಡ್ ಪೌಡರ್ನ ತಗೊಂಡ್ರು. ಪೌಡರ್ಗೆ ಒಂದು ಮಿಷಿನ್ ಹಾಕಿ ಸ್ಟಾರ್ಟ್ ಮಾಡಿದ್ವಿ. ಅದು ಫ್ರಾನ್ಸ್ ಮತ್ತು ಜರ್ಮನಿಗೆ ಹೋಯ್ತು. ಅವಾಗ ಅದು ಆದ್ಮೇಲೆ ಸ್ವಲ್ಪ ಮಟ್ಟಿಗೆ ನಮ್ಮ ಪ್ರಾಡಕ್ಟ್ಗಳನ್ನ ನಾವು ಕ್ಯಾಪ್ಸೂಲ್ ಮಾಡಿದಾಗ ನಾವು ಅದನ್ನ ರಷ್ಯಾಗೂ ಕಳಿಸಿದ್ವಿ, US ಕಳಿಸಿದ್ವಿ, ಸ್ಮಾಲ್ ಕ್ವಾಂಟಿಟಿ ಆಗಿ ಎಕ್ಸ್ಪೋರ್ಟ್ ಮಾಡಿದ್ವಿ. ಈ ಬೇರೆ ದೇಶಗಳಿಗೆ ಪ್ರಾಡಕ್ಟ್ ಅಂತ ಕೊಡಬೇಕಂದ್ರೆ ತುಂಬಾನೇ ರೆಸ್ಟ್ರಿಕ್ಷನ್ಸ್ ಇದೆ. ಹೌದು, ಆ ಒಂದು ನಿಟ್ಟಿನಲ್ಲಿ ನಾವು ಪ್ರಿಫರೇಬಲಿ ರಾ ಪೌಡರ್ ಅಥವಾ ರಾ ಎಲೆ ಇದನ್ನ ಕಳ್ಸಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿವಿ. ಅದಲ್ದೇನೆ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಜಪಾನ್ ಅವರು ಸ್ಯಾಂಪಲ್ ತಗೊಂಡಿದ್ದಾರೆ, ದುಬೈ ಅವರು ತಗೊಂಡಿದ್ದಾರೆ, ದುಬೈ ಎಕ್ಸ್ಪೋಗೂ ಕಳ್ಸಿದೀವಿ ಮೊನ್ನೆ, ಮತ್ತೆ ಕೊರಿಯಾದವರು ಇಂಟ್ರೆಸ್ಟ್ ತೋರಿಸಿದ್ದಾರೆ. ನನಗನ್ಸಿದ ಮಟ್ಟಿಗೆ ಒಳ್ಳೆ ಒಂದು ಕ್ವಾಲಿಟಿ ಇದ್ರೆ ಒಂದು ಮಾರುಕಟ್ಟೆ ಇದೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತ ನನ್ನ ಭಾವನೆ. ಯಾಕಂದ್ರೆ $8 billion ಮಾರ್ಕೆಟ್ ಇನ್ನು ಅನ್ಟಚ್ಡ್ ಇದೆ. 800 crore ವ್ಯವಹಾರ ಆಗ್ತದಂತೆ, ವ್ಯವಹಾರ ಇನ್ನು ನಮ್ಮ ದೇಶದವರಿಂದ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಅಷ್ಟು ಅವಕಾಶ ಇದೆ ರೈತರ ಸಲುವಾಗಿ ಹೇಳಿ ಸರ್. ಇನ್ನು ನಮ್ದು ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಗ್ತಾ ಇರೋದು ನುಗ್ಗೆಲೆ ಭಾರತ ದೇಶದಿಂದ ಮಾತ್ರ. 80% ಮಾರ್ಕೆಟ್ ನಾವೇ ಇಟ್ಕೊಂಡಿದೀವಿ ಅವ್ರಿಗೆ ಕಳಿಸೋದ್ರಲ್ಲಿ, 20% ಮಾರ್ಕೆಟ್ ಉಳಿದ ದೇಶಗಳು ಬಾಂಗ್ಲಾ, ಶ್ರೀಲಂಕಾ, ಪಾಕಿಸ್ತಾನ ಮತ್ತು ಇನ್ನು ದೇಶಗಳು ಮಾಡ್ತಾ ಇದ್ದಾರೆ. ಆದ್ರೆ ಸ್ಕೋಪ್ ಜಾಸ್ತಿ ಇದೆ ನಮ್ಮಲ್ಲಿ. ಕೆಮಿಕಲ್ ಫಾರ್ಮಿಂಗ್ ಇಂದ ಅಂದ್ರೆ ಲಿಮಿಟೆಡ್ ಕೆಮಿಕಲ್ ಫಾರ್ಮಿಂಗ್ ಇದ್ರೂ ಅವು ಆರ್ಗ್ಯಾನಿಕ್ ಟೆಸ್ಟ್ ಪಾಸ್ ಆಗೋ ರೀತಿಯಲ್ಲಿ ಇದ್ರೆ ಹ್ಯೂಜ್ ಮಾರ್ಕೆಟ್ ಇದೆ ಅಂತ ನನ್ನ ಒಂದು ಭಾವನೆ. ಈಗ ತಮ್ದು ಎಷ್ಟು ಏರಿಯಾದೊಳಗೆ ಈ ನುಗ್ಗೆ ಬೆಳೆ ಇದೆ ಮತ್ತು ಎಷ್ಟು ಕ್ವಾಂಟಿಟಿ ಉತ್ಪನ್ನ ತಮ್ಮಲ್ಲಿ ತಯಾರಾಗ್ತಾ ಇದೆ, ಇದ್ರ ಬಗ್ಗೆ ಏನಾದ್ರು ಮತ್ತೆ ಯಾವ ರೀತಿ ತಾವು ತಯಾರು ಮಾಡ್ತಾ ಇದ್ದೀರಿ, ತಮ್ಮಲ್ಲಿರುವಂತಹ ಸಂಪನ್ಮೂಲಗಳ ಬಗ್ಗೆ ಆಮೇಲೆ ಎಕ್ಸ್ಪರ್ಟೈಸ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಿ? ಈಗ ನಾವು 100 acres ಇದೆ ಸರ್ ಹೊಲ. ಅದರಲ್ಲಿ ಏನ್ ಮಾಡಿದೀವಿ ಅಂದ್ರೆ ಫಸ್ಟ್ ಹೊಲನ ತಯಾರಿ ಮಾಡ್ಕೊಂಡಾಗ ಎಲ್ಲದನ್ನು ಡ್ರಿಪ್ ಇರಿಗೇಷನ್ ಅಲ್ಲಿ ಮಾಡಿದ್ವಿ. ಡ್ರಿಪ್ ಇರಿಗೇಷನ್ ವಿತ್ ಗ್ರಾವಿಟೇಷನಲ್ ಇರಿಗೇಷನ್ ಅಂದ್ರೆ ನೀ ಕರೆಂಟ್ ಇರಲಿಲ್ಲ ಹಳ್ಳಿಗಳಲ್ಲಿ 3-4 hours. ಅದನ್ನ ನಾವೇನ್ ಮಾಡಿದ್ವಿ, ಎತ್ತರ ಪ್ರದೇಶದಲ್ಲಿ ಟ್ಯಾಂಕ್ ಬಿಲ್ಡ್ ಮಾಡಿ ಅದರಿಂದ ಇರಿಗೇಷನ್ ಮೆಥಡ್ ಮಾಡಿ. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಅಥವಾ ಸಾವಯವ ಕೃಷಿಗೆ ಅಂದ್ರೆ ನಮ್ಮ ಹತ್ರ ನಮ್ಮ ಜವಾರಿ ಹಸುಗಳು ಇರಬೇಕು. ಅದರದ ಒಂದು ಬಂದಿರತಕ್ಕಂತ ಗೊಬ್ಬರ ಏನಿರುತ್ತೆ, ಸಗಣಿ ಅಂತ ಏನ್ ಕರಿತೀವಿ, ಅದರಿಂದ ಮಾಡಿರ್ತಕ್ಕಂತ ಕೊಟ್ಟಿಗೆ ಗೊಬ್ಬರ ಅಥವಾ ವರ್ಮಿ ಕಾಂಪೋಸ್ಟ್ ನಾವು ನಮ್ಮಲ್ಲಿ ಪ್ರಿಫರೇಬಲ್ ಆಗಿ ಯೂಸ್ ಮಾಡ್ತೀವಿ. ಅದರಲ್ಲಿ ಬರ್ತಕ್ಕಂಥ ಗೋಮೂತ್ರದಿಂದ ಜೀವಾಮೃತ, ಘನಜೀವಾಮೃತ ಅಥವಾ ನಾವು ಈ ಗೋಕುಪಾಮೃತ ಇವುಗಳನ್ನ ನಾವು ಯೂಸ್ ಮಾಡ್ತಾ ಇದೀವಿ ಸರ್ ನಮ್ಮ ಇನ್ಪುಟ್ ಆಗಿ ಸಾಯ್ಲ್ಗೆ. ಓಕೆ, ಇನ್ನೊಂದು ಏನಂತಂದ್ರೆ ನಾವು ಯಾವುದೇ ತರದ ಆ ಪೆಸ್ಟಿಸೈಡ್ಸ್ ಅಂಡ್ ಫರ್ಟಿಲೈಸರ್ ಹೊರಗಡೆ ಮಾರ್ಕೆಟ್ ಇಂದ ಇವತ್ತಿನವರೆಗೂ ತಗೊಂಡಿಲ್ಲ. ದ ರೀಸನ್ ಏನಪ್ಪಾ ಅಂದ್ರೆ, ಇವತ್ತಿನ ಮಾರ್ಕೆಟ್ ಅಲ್ಲಿ ಏನ್ ಪ್ರಾಡಕ್ಟ್ ಬರ್ತಾ ಇದಾವೆ ಅದು 100% ಆರ್ಗ್ಯಾನಿಕ್ ಆಗಿ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ಅದಕ್ಕಾಗಿ ನಾವು ನಮ್ಮಲ್ದಲ್ಲೇ ನಾವು ಮಾಡ್ಕೊಂಡಾಗ 100% ನಮ್ದು ಆರ್ಗ್ಯಾನಿಕ್ ಇರುತ್ತೆ ಅನ್ನೋದಕ್ಕೆ ಒಂದು ನಮ್ಗೆ ನಮ್ದೇ ರಿಸಲ್ಟ್ ಪ್ರೂವ್ ಆಗ್ಬಿಟ್ಟಿದೆ. ಸ್ವಲ್ಪ ಲಾರ್ಜ್ ಲೆವೆಲ್ ಲ್ಯಾಂಡ್ ಮಾಡುವಾಗ ಕಷ್ಟ ಆಗ್ಬಹುದು ರೈತರಿಗೆ. ಒಂದು 10 ಎಕರೆ 20 ಎಕರೆ ಮಾಡೋರಿಗೆ ಏನು ತೊಂದರೆ ಇಲ್ಲ. ಒಂದು 4 ಹಸು ಇದ್ರೆ ನಾವು ಮಾಡಬಹುದು. ಅದಲ್ದೇನೆ ನಾವು ಒಂದು ನಮ್ದೇ ಆದ ಮಳೆ ಬಂದಾಗ ಏನ್ ಹೆಚ್ಚು ನೀರು ಬರುತ್ತೆ ನಮ್ಮ ಹೊಲದ ಮುಖಾಂತರ ಆಯ್ದು ಹೋಗೋದನ್ನ ನಿಲ್ಸಿ ನಾವೇ ಒಂದು ಕೆರೆ ಮಾಡ್ಕೊಂಡಿದ್ವಿ ದೊಡ್ಡದು. ಹೌದಾ? ದೊಡ್ಡ ಕೆರೆ ಮಾಡ್ಕೊಂಡಿದ್ರಿ? ಹ್ಮ್ ಸರ್. ಒಂದು ತುಂಬಾ ಚೆನ್ನಾಗಿ 2 ವರ್ಷ ಈಗ ಮಳೆ ಇರೋದ್ರಿಂದ ತುಂಬಾನೇ ವಾಟರ್ ಲೆವೆಲ್ ಏನಿದೆ ಜಾಸ್ತಿ ಆಗಿದೆ ನಮ್ಮ ಬೋರ್ವೆಲ್ ಗಳಲ್ಲಿ. ಒಂದು 2-3 ಬೋರ್ವೆಲ್ ಹಾಕೊಂಡಿದೀವಿ ಅಷ್ಟೇ. ಅಲ್ಲಿ ಮೊದ್ಲು ಎಲ್ಲ 100, 110, 80 ಫೀಟ್ ನೀರು ಇರ್ತಾ ಇತ್ತು, ಈಗ 40 ಫೀಟ್ ನೀರು ಅಂದ್ರೆ ರೀಚಾರ್ಜ್ ಆಗಿದೆ ಎಲ್ಲ ಅಂತರ್ಜಲ ಫುಲ್ ಆಗಿ ಹೋಗ್ಬಿಟ್ಟಿದೆ ಸರ್. ಈಗ ನಮ್ಗೆ ನೀರಿನ ಅವಶ್ಯಕತೆ ಇಲ್ಲೇ ಇಲ್ಲ. ಇನ್ನೊಂದು ಈ ಬೆಳೆ ಒಂದು ವೈಶಿಷ್ಟ್ಯ ಏನಂತೀವಿ ಅಂದ್ರೆ ಇದಕ್ಕೆ ನೀರು ಜಾಸ್ತಿ ಬೇಕಾಗಿಲ್ಲ. ನೀರು ಜಾಸ್ತಿ ಇದ್ರೆ ಇದು ಕಡಿಮೆ ನೀರು ಕಡಿಮೆ ಮೇಂಟೆನೆನ್ಸ್ ಇರತಕ್ಕಂತ ಬೆಳೆ ಇದು. ಆದ್ರೆ ನಾವು ಕರೆಕ್ಟ್ ಆಗಿ ಇನ್ಪುಟ್ ಕೊಟ್ರೆ ಕರೆಕ್ಟ್ ಆಗಿ ಅದನ್ನ ನಾವು ಪ್ರೂನಿಂಗ್ ಮೆಥಡ್ ವೆಜಿಟೇಟಿವ್ ಗ್ರೋತ್ ಮಾಡೋದು ಗೊತ್ತಿತ್ತು ರೈತನಿಗೆ ಈಸಿಯೆಸ್ಟ್ ಕ್ರಾಪ್ ಮಾಡಕ್ಕೆ. ಆದ್ರೆ ನಾವು ಹೈಜಿನಿಕ್ ಫ್ಯಾಕ್ಟರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಭೂಮಿಯಲ್ಲಿ ಕೆಲವೊಂದು ನಮಗೆ ಆಗ್ಲಾರದಂತ ಒಂದು ಏನಪ್ಪ ಅಂದ್ರೆ ಹೆವಿ ಮೆಟಲ್ ಕಾಂಟೆಂಟ್ ಜಾಸ್ತಿ ಇರಬಾರ್ದು. ಅಂದ್ರೆ ಆರ್ಸೆನಿಕ್, ಲೆಡ್ ಈ ತರ ಇರತಕ್ಕಂತ ಕಾಂಟೆಂಟ್ ಜಾಸ್ತಿ ಇದ್ದಾಗ ಪ್ಲಾಂಟ್ ಅದನ್ನ ಅಬ್ಸಾರ್ಬ್ ಮಾಡ್ಕೊಂಡು ಅದನ್ನ ತನ್ನ ರಿಸಲ್ಟ್ ಅಲ್ಲಿ ತೋರಿಸುತ್ತೆ ಲ್ಯಾಬ್ ಟೆಸ್ಟ್. ಹಾಗಿದ್ದಾಗ ನೀವು ಆರ್ಗ್ಯಾನಿಕ್ ಆಗಿ ಸೇಲ್ ಮಾಡಕ್ ಆಗಲ್ಲ, ಅದ್ರಲ್ಲಿ ಲಿಮಿಟ್ ಇದೆ. ಇದೇ ಒಂದು ಮೇಜರ್ ಡಿಫರೆನ್ಸ್ ನಾವು ನ್ಯಾಚುರಲ್ ಮತ್ತು ಆರ್ಗ್ಯಾನಿಕ್ ಅಲ್ಲಿ ನೋಡ್ತಕ್ಕಂಥದ್ದು. ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡುವಾಗ ನಾವು ಇದನ್ನ ಮೇಜರ್ ಮಾಡಲ್ಲ, ನಾವು ಓನ್ಲಿ ಮೇಜರ್ ಮಾಡ್ತಕ್ಕಂಥದ್ದು ಪೆಸ್ಟಿಸೈಡ್ ರೆಸಿಡ್ಯೂನ್ ಮಾತ್ರ. ಇಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ 4 ಮೇಜರ್ ಕಾಂಪೊನೆಂಟ್ ಅಂದ್ರೆ ಕ್ಯಾಟಗರಿಯಲ್ಲಿ ಅವರು ನಮ್ಮನ್ನ ಮೇಜರ್ ಮಾಡ್ತಾರೆ. ಒಂದು ಅಫ್ಲಾಟಾಕ್ಸಿನ್ ಬರಬಾರದು, ಎರಡನೇದು ಮೈಕ್ರೋವೇಲ್ ಕೌಂಟ್ ಇಂಟರ್ನ್ಯಾಷನಲ್ ಗೈಡ್ ಲೈನ್ ಅಲ್ಲಿ ಇರಬೇಕು, ಮೂರು ಮೆಟಲ್ ಡಿಟೆಕ್ಷನ್ ಇಂಟರ್ನ್ಯಾಷನಲ್ ಗೈಡ್ ಲೈನ್ ಇರಬೇಕು, 4 ಪೆಸ್ಟಿಸೈಡ್ ರೆಸಿಡ್ಯೂಸ್ ಇಂಟರ್ನ್ಯಾಷನಲ್ ಗೈಡ್ ಲೈನ್ ಅಲ್ಲಿ ಇರಬೇಕು. ಯುರೋಪಿಯನ್ಸ್ ಮತ್ತು ಅಮೆರಿಕನ್ಸ್ ಜಾಪನೀಸ್ ಏನ್ ಮಾಡ್ತಾರಂದ್ರೆ ಎಲ್ಲಾ ಬ್ಯಾಂಡ್ ಟಾಕ್ಸಿಕ್ ಕೆಮಿಕಲ್ ಪೆಸ್ಟಿಸೈಡ್ಸ್ ನೆಲ್ಲ ಅವ್ರು ಲಿಸ್ಟ್ ಮಾಡಿಬಿಟ್ಟಿದ್ದಾರೆ. ಅವೆಲ್ಲರೂ 300 ಜಾಸ್ತಿ ಇದೆ. ಎಲ್ಲವನ್ನು ನೀವು ಯೂಸ್ ಮಾಡಿಲ್ಲ ಅಂದ್ರೆ ಇಂಡಿಯಾದಲ್ಲಿ, ಇಂಡಿಯಾದಲ್ಲಿ ಎಲ್ಲರೂ ಮಾರ್ಕೆಟ್ ಅಲ್ಲಿ ಒಂದಲ್ಲ ಒಂದ್ ರೀತಿಯಿಂದ ಯೂಸ್ ಮಾಡ್ತಾರೆ. ಅದು ಅವರಿಗೆ ಗೊತ್ತಿದೆ, ಅವ್ರ ಅನುಭವ. ಯುರೋಪಿಯನ್ಸ್ ಏನಾಗಿದೆ ಅಂದ್ರೆ ಈಗ ಹೈಯೆಸ್ಟ್ ಕ್ಯಾನ್ಸರ್ ಇದೆ, ಹೈಯೆಸ್ಟ್ ಡಿಸೀಸಸ್ ಅವ್ರ ಹತ್ರ ಇದೆ, ಅವರಿಗೆ ಇಮ್ಯುನಿಟಿ ಬಹಳಷ್ಟು ಕಡಿಮೆ ಇದೆ. ಅವರು ಈ ರೀಸನ್ ಏನಪ್ಪಾ ಅಂದ್ರೆ ನಮ್ಮಲ್ಲಿ ನಾವು ಇಮ್ಯುನಿಟಿ ಜಾಸ್ತಿ. ಟ್ಯಾಬ್ಲೆಟ್ಸ್ ಮಾಡಿದೆ ಸರ್, ಅಂದ್ರೆ ಸೇಮ್ ಮೊರಿಂಗಾ ಪೌಡರ್ನ ಬೈಂಡಿಂಗ್ ಏಜೆಂಟ್ ಯೂಸ್ ಮಾಡಿ ಟ್ಯಾಬ್ಲೆಟ್ ಮಾಡಿರ್ತೀವಿ. ಟ್ಯಾಬ್ಲೆಟ್ ಅಲ್ಲಿ 500 mg ಇರುತ್ತೆ, ಎಲ್ಲವೂ 500 mg ಮಾಡೆಲ್ ಅಲ್ಲೇ ಮಾಡಿದ್ವಿ. ರೀಸನ್ ಏನಪ್ಪಾ ಅಂದ್ರೆ ಚಿಕ್ಕ ಮಕ್ಕಳು ತಗೊಂಡ್ರು ಬರಬೇಕು, ದೊಡ್ಡವ್ರು ತಗೊಂಡ್ರು ಬರಬೇಕು. ಸೊ 500 mg ಮಾಡೆಲ್ ಅಲ್ಲಿ ಟ್ಯಾಬ್ಲೆಟ್ಸ್ ಮಾಡಿದ್ವಿ ಸರ್. ನಾಲ್ಕನೇದು ಏನಪ್ಪಾ ಅಂತಂದ್ರೆ ನಾವು ಈಗ ಮೊರಿಂಗಾ ಆಯಿಲ್ ಅಂತ ಏನ್ ಹೇಳಿದೆ ಅದು ರೀಸೆಂಟ್ ಆಗಿ ಇಂಟರ್ನ್ಯಾಷನಲ್ ಮೊರಿಂಗಾ ಕಾನ್ಫರೆನ್ಸ್ ಅಲ್ಲಿ ಲಾಂಚ್ ಮಾಡಿದ್ವಿ. ಅದರಿಂದ ಬೇರೆ ಬೇರೆ ಬೆನಿಫಿಟ್ ಗಳು ಹೇಳ್ತೀನಿ ಸರ್. ಆಮೇಲೆ ಇದು ಒಂದು ಪ್ರಾಡಕ್ಟ್ ಅಲ್ಲದೆ ಈಗ ರೀಸೆಂಟ್ ಆಗಿ ನಾವು ಸೂಪ್ ಪೌಡರ್ ಒಂದು ಟ್ರಯಲ್ ಮಾಡಿದೀವಿ. ಒಂದು ಸೂಪ್ ಪೌಡರ್ ಮತ್ತು ಟೀ ಬ್ಯಾಗ್ಸ್, ಗ್ರೀನ್ ಟೀ ಬ್ಯಾಗ್ಸ್ ಅದನ್ನು ಬಿಡ್ತಾ ಇದೀವಿ ಮಾರ್ಕೆಟ್ ಶಾಪ್ಗೆ. ಇನ್ನು ಟ್ರಯಲ್ ಎಲ್ಲ ಆಗಿದೆ, ಡೇಟಾ ಶೀಟ್ ರೆಡಿ ಆಗಿದೆ. ಅದಾದ್ಮೇಲೆ ಇನ್ನೊಂದು ಎನರ್ಜಿ ಬಾರ್ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಸ್ಪೆಷಲಿ, ಈಗೇನು ಸ್ಕೂಲ್ ಮಕ್ಕಳು ಜಾಸ್ತಿ ಚಾಕ್ಲೇಟ್ ಮತ್ತು ಬೇರೆ ಬೇರೆ ದಿನಸುಗಳು ತಿಂತಾ ಇದ್ದಾರೆ, ಅದೇ ದಿನಸಲ್ಲಿ ಶೇಂಗಾ ಮತ್ತು ಬೆಲ್ಲ ಮತ್ತು ಇಲಾಚಿ ಜೊತೆ ಇದನ್ನ ಮಿಕ್ಸ್ ಮಾಡಿ ಒಂದು ಎನರ್ಜಿ ಬಾರ್ ಅನ್ನ ಟ್ರಯಲ್ ಮಾಡಿದ್ವಿ. ಅದು ಹೊರಗಡೆ ಇನ್ನೊಂದು ಕೆಲವು ದಿನಸುಗಳಲ್ಲಿ ಬರುತ್ತೆ. ಅದೊಂದು ಈ ಮೂರು ಪ್ರಾಡಕ್ಟ್ ಈಗ ಅಪ್ಕಮಿಂಗ್ ಅಲ್ಲಿ ಇದಾವೆ. ಇದಲ್ದೇನೆ ನಾವು ಹೊಸದಾಗಿ ಒಂದು 2-3 ಫುಡ್ ಪ್ರಾಡಕ್ಟ್ ಕಂಪನಿಗಳ ಜೊತೆ ಮಾತುಕತೆ ಆಡಿದೀವಿ. ಈಗ ನೂಡಲ್ಸ್ ಮತ್ತು ಕುಕ್ಕೀಸ್ ಎರಡನ್ನು ಬಿಡ್ತಾ ಇದ್ರು ಡಯಾಬಿಟಿಕ್ ಪೇಷಂಟ್. ಕುಕ್ಕೀಸ್ ಅಲ್ಲಿ ನುಗ್ಗೆನ ಪುಡಿನ ಸ್ವಲ್ಪ ಮಟ್ಟಿಗೆ ಆಡ್ ಮಾಡಿ ರಾಗಿ ಮತ್ತು ಮಿಲೆಟ್ ಪ್ರಾಡಕ್ಟ್ ಗಳ ಜೊತೆ, ಒಂದು ಧಾನ್ಯಗಳ ಜೊತೆ ಆ ಕುಕ್ಕೀಸ್ ನ ಒಂದು ಸ್ಪೈಸಿ, ಒಂದು ಪ್ಲೇನ್, ಒಂದು ಚಾಕ್ಲೇಟ್, ಮೂರು ತರದ ಒಂದು ಕುಕ್ಕಿಗಳನ್ನ ಹೊರತರೋ ಪ್ರಯತ್ನದಲ್ಲಿ ಇದೆ ಸರ್. ಅಂದ್ರೆ ಸಾಕಷ್ಟು ಉತ್ಪನ್ನಗಳನ್ನ ತಾವು ನುಗ್ಗೆಯಿಂದ ಮಾಡಬಹುದು ಅಂತಂದಂಗಾಯ್ತು, ಮತ್ತು ಹೊಸ ಹೊಸ ಪ್ರಾಡಕ್ಟ್ಗಳನ್ನ ಕೂಡ ತಾವು ವಿಚಾರ ಮಾಡ್ತಾ ಇದ್ದೀರಿ. ಇನ್ನೋವೇಟಿವ್ ಆಗಿ ಅಂತ ಒಂದು ಐಡಿಯಾಗಳನ್ನ ಹಾಕಿ ಹೊಸ ಹೊಸ ಪ್ರಾಡಕ್ಟ್ ಯಾವ್ದು ಮಾಡಬಹುದು ಅನ್ನೋದ್ರ ಬಗ್ಗೆ. ಈಗ ಎಲ್ಲರಿಗೂ ಏನಾಗುತ್ತೆ, 45 ಏಜ್ ಆದ್ಮೇಲೆ ಏನಾದ್ರೂ ಒಂದು ಟೀ ಜೊತೆ ತಗೊಳ್ಬೇಕು, ಅಥವಾ ಮಾರ್ನಿಂಗ್ ಅಥವಾ ಗೆಸ್ಟ್ ಬಂದಾಗ ಏನೋ ಒಂದು ಕೊಡಬೇಕು ಅಂತ ಒಂದಿರುತ್ತೆ ಟೀ ಜೊತೆ, ಆಗ ನಾವು ಈ ಕುಕ್ಕೀಸ್ ನ ನಾವು ಯೂಸ್ ಮಾಡಬಹುದು. ಟೇಸ್ಟ್ ಎಲ್ಲ ಒಂದೇ ಇರುತ್ತೆ, ಹೊರಗಡೆ ಸಿಗೋ ಕುಕ್ಕಿಗೂ ಇದಕ್ಕೂ ಒಂದೇ ಇರುತ್ತೆ. ಇದರಲ್ಲಿ ನಾವು ಮ್ಯಾಕ್ಸಿಮಮ್ ಹೆಲ್ತ್ ಬೆನಿಫಿಟ್ಸ್ ನ ನೋಡಿರ್ತೀವಿ. ಡಾಲ್ಡಾ ಯೂಸ್ ಮಾಡಿರಲ್ಲ, ಶುಗರ್ ಯೂಸ್ ಮಾಡಿರಲ್ಲ ಜಾಸ್ತಿ, ಅಥವಾ ನ್ಯೂಟ್ರಿಷನಲ್ ಆಸ್ಪೆಕ್ಟ್ಸ್ ಅಲ್ಲಿ ನುಗ್ಗೆನ ಮತ್ತು ರಾಗಿನ ಈ ತರದ ಮಿಲೆಟ್ಸ್ ನ ಬಳಸಿರ್ತೀವಿ. ಇದರಿಂದ ಏನಾಗುತ್ತೆ, ನಮ್ಗೆ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಆಗಲ್ಲ, ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಂದು ಫಲದಾಯಕಾರಿಯಾಗಿರುತ್ತೆ ಅಂತಂದು ನಾವು ಈ ತರ ಒಂದು ಆಲೋಚನೆ ಮಾಡಿದ್ವಿ. ಈಗ ಟೇಸ್ಟ್ ನ ದೃಷ್ಟಿಯಿಂದ ಹೇಳಬೇಕಾದ್ರೆ ಯಾವ ರೀತಿ ನುಗ್ಗೆ ಟೇಸ್ಟ್ ಅನ್ನ ಜನ ಸ್ವೀಕಾರ ಮಾಡ್ತಾ ಇದ್ದಾರಂತೀರಿ, ಏನ್ ಹೇಳ್ತಾರೆ ಟೇಸ್ಟ್ ಬಗ್ಗೆ? ಒಳ್ಳೆ ಪ್ರಶ್ನೆ ಸರ್, ತುಂಬಾ ಇದು ಎಲ್ಲರಿಗೂ ತಲೆಯಲ್ಲಿರೋ ಪ್ರಶ್ನೆ ಏನಂದ್ರೆ, ಒಂದು ನಮ್ಮ ಭಾರತ ಸಂಸ್ಕೃತಿಯಲ್ಲಿ ನುಗ್ಗೆ ಅಂದ ತಕ್ಷಣ ಎಲ್ಲರೂ ಅನ್ನೋದೇ ಬಹಳ ಹೀಟ್ ಆಗುತ್ತೆ, ಸೊ ನೀವು ಶೇಂಗಾ ತಿಂದ್ರು ಹೀಟ್ ಆಗುತ್ತೆ, ನೀರ್ ಜಾಸ್ತಿ ಹೀಟ್ ಆಗುತ್ತೆ, ಎಣ್ಣೆ ತಿಂದ್ರು ಹೀಟ್ ಆಗುತ್ತೆ, ನುಗ್ಗಿ ತಿಂದ್ರು ಹೀಟ್ ಆಗೇ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಉತ್ಕರ್ಷಣಕಾರಿ ಗುಣ ಇರೋದು. ಅದಕ್ಕೆ ಒಂದು ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರು ಒಂದು ಗೈಡ್ ಲೈನ್ ಪಾಸ್ ಮಾಡಿದ್ದಾರೆ, ಇಷ್ಟಿಷ್ಟು ಪ್ರಮಾಣದಲ್ಲಿ ಒಬ್ಬ ಹೆಲ್ದಿ ಪರ್ಸನ್ ತಗೋಬಹುದು. ಆ ಗೈಡ್ ಲೈನ್ ಅನ್ನ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಪ್ರಾಡಕ್ಟ್ ಮಾಡಿರ್ತೀವಿ. ಒಂದು ಟೇಸ್ಟ್ ಅಂತ ಬಂದಾಗ ಇದಕ್ಕೆ ಬಿಟ್ಟರ್ ಯಾವುದೇ ತರದ ಒಂದು ಟೇಸ್ಟ್ ಇರಲ್ಲ, ಬ್ಲೆಂಡ್ ಟೇಸ್ಟ್ ಇರುತ್ತೆ. ಬಟ್ ಇದು ಈ ಶುಂಠಿ ತರ ಅಥವಾ ನಿಂಬೆ ಹಣ್ಣಿನ ತರ ಸ್ಮೆಲ್ ಇರುತ್ತೆ, ಇದಕ್ಕೂ ಒಂದು ತಂದೆ ಒಂದು ಅರೋಮಾ ಅಂತ ಆತರ ಇರುತ್ತೆ. ಅರೋಮಾಕ್ಕೆ ಜನ ಸ್ವಲ್ಪ ಮಟ್ಟಿಗೆ ಒಂಥರ ಘಾಟ ಇದ್ದಂಗಿದೆ, ಇಟ್ ಇಸ್ ನಾಟ್ ಅ ಪ್ಲೆಸೆಂಟ್ ಸ್ಮೆಲ್, ವೆನಿಲಾ ತರ ಇಲ್ಲ ಅಥವಾ ಇಲಾಚಿ ತರ ಇಲ್ಲ ಅಂತ ಅನ್ಕೋತಾರೆ. ಅದನ್ನ ನಾವು ಟೇಸ್ಟ್ ಅಂತ ಬಂದಾಗ ಇದಕ್ಕೆ ಯಾವುದು ಇದು ವಿಷಕಾರಿ ಅಥವಾ ಸ್ಪೈಸಿ ಆಗಿ ಏನು ಇರಲ್ಲ, ಇದು ಇಟ್ ಇಸ್ ಜಸ್ಟ್ ಅ ಪ್ಲೇನ್ ಪೌಡರ್ ಲೈಕ್ ಏನು ಹಿಟ್ಟಿನ ತರ ಇರುತ್ತೆ. ಇದನ್ನ ಸ್ವಲ್ಪ ಮಟ್ಟಿಗೆ ಜನರಿಗೆ ಅದು ಅನ್ಪ್ಲೆಸೆಂಟು ಆಗ್ಬೋದು, ಬಟ್ ಆರೋಗ್ಯ ದೃಷ್ಟಿಯಿಂದ ನೋಡಿದಾಗ ನಾವು ಒಂದು ಎರಡು ಮೂರು ದಿವಸದಲ್ಲಿ ಅದು ಅಡ್ಜಸ್ಟ್ ಆಗೋಗ್ಬಿಡುತ್ತೆ ಮೈಂಡ್ ಸೆಟ್. ಇದನ್ನೇ ನಾವು ಒಂದು ಮೇನ್ ಊಟ ಆಗಿ ಮಾಡಕ್ಕಂತೂ ಆಗಲ್ಲ, ಫುಡ್ ಸಪ್ಲಿಮೆಂಟ್ ಕ್ಯಾಟಗರಿಯಲ್ಲಿ ಬರುತ್ತೆ. ಅದನ್ನ ಸ್ವಲ್ಪ ಮಟ್ಟಿಗೆ ಹಾಕಿದಾಗ ನಮ್ದು ಬಹಳಷ್ಟು ಬದಲಾವಣೆನ ನಾವು ನೋಡಬಹುದು. ಒಂದನೇದು ಅಂತಂದ್ರೆ ಚಿಕ್ಕ ಮಕ್ಕಳಲ್ಲಿ ನಾವು ಈಗ ಕೊಪ್ಪಳ ಡಿಸ್ಟಿಕ್ ಅಲ್ಲಿ ಮಾಲ್ ನ್ಯೂಟ್ರಿಷನ್ ಗೆ ಒಂದು ಟ್ರಯಲ್ ಪ್ರೋಗ್ರಾಮ್ ಗೆ ಕೊಟ್ಟಿವಿ. ನಮ್ಮ ಈಗ ಪ್ರೆಸೆಂಟ್ DC ಇರ್ತಕ್ಕಂಥವ್ರು ಕಾಸಕಿಶೋರ್ ಶಿರೋಳ್ಕರ್ ಅವರು ಒಂದು ಟ್ರಯಲ್ ಮಾಡೋಣ ಬಸ್ಸಾಯ್ ಅವ್ರೆ, ಇದು ನೀವು ಹೇಳ್ತಾ ಇದ್ರಾ ತುಂಬಾ ಪ್ರೆಸೆಂಟೇಷನ್ ಕೊಟ್ಟಿದ್ದೀರ, ನೋಡೋಣ ಒಂದು ರಿಸಲ್ಟ್ ಬಂತಂದ್ರೆ ಇದು ಡೆಫಿನೆಟ್ಲಿ ಇದು ಅಂತಂದ್ರು. ನನ್ನ ಅನುಭವ ಪ್ರಕಾರ ಸೌತ್ ಆಫ್ರಿಕಾ ಬೇರೆ ಬೇರೆ ಕಂಟ್ರಿಗಳಲ್ಲಿ ನೋಡಿದ ಪ್ರಕಾರ ಅಲ್ಲೆಲ್ಲ ಮಾಲ್ ನ್ಯೂಟ್ರಿಷನ್ ಕಂಟ್ರೋಲ್ ಆಗಿ ಅವರು ಇಂಪ್ರೂವ್ ಆಗ್ಬಿಟ್ಟಿದ್ದಾರೆ ಇದೇ ನುಗ್ಗೆಯಿಂದ. ಅದನ್ನ ನಾನು ಇಲ್ಲಿ ತಂದಾಗ ಅದನ್ನು ಟ್ರಯಲ್ ಮಾಡಿದಾಗ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂತು. ಮಕ್ಕಳಲ್ಲಿ ವೇಸ್ಟಿಂಗ್ ಪ್ರಾಬ್ಲಮ್, ಸ್ಟಂಟಿಂಗ್ ಪ್ರಾಬ್ಲಮ್ ಅಥವಾ ಅನೆಮಿಕ್ ಪ್ರಾಬ್ಲಮ್ಸ್, ಮತ್ತೆ ಎನರ್ಜಿ ಲೆವೆಲ್, ಕಿಡ್ಸ್ ಶಾರ್ಪ್ನೆಸ್, ಮತ್ತೆ ಡಿಪ್ರೆಷನ್ ಲೆವೆಲ್ ಕಡಿಮೆ ಇರೋದು, ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಮಾಲ್ ನ್ಯೂಟ್ರಿಷನ್ ಇಂಪ್ರೂವ್ಮೆಂಟ್ ಕಂಡಿದ್ದರಿಂದ ನಮ್ಮ ಡಿಸ್ಟಿಕ್ ಅಲ್ಲಿ ಈಗ ಕೊಡ್ತಾ ಇದ್ದಾರೆ ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಸಂತೋಷ, ಅದನ್ನ ನಾನು ಬೇರೆ ಡಿಸ್ಟಿಕ್ಗಳಿಗೆ ಕೊಡಬಹುದು, ಇದನ್ನ ನಾನು ಗೌರ್ಮೆಂಟ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಸರ್. ಇದರಿಂದ ನಮ್ಮ ಮುಂದಿನ ಸಂತತಿ ಏನಿದೆ ಆರೋಗ್ಯಕರವಾಗಿದ್ರೆ ತಾನೆ, ವಾಜಪೇಯಿ ಅವರು ಹೇಳಿದಾಗೆ ನಮ್ಮ ದೇಶದ ಆಸ್ತಿನೇ ನಮ್ಮ ಜನಸಂಖ್ಯೆ ಅನ್ನೋ ಒಂದು ಪ್ರೂವ್ ಮಾಡ್ದಂಗ ಆಗ. ಅದಕ್ಕೆ ಆರೋಗ್ಯಕರ ಒಂದು ಜನಸಂಖ್ಯೆ ಇದ್ರೇನೆ ನಾವು ಮುಂದೆ ನಮ್ಮ ದೇಶನ ಕಟ್ಟೋಕಾಗೋದು ನನ್ನ ಭಾವನೆ. ಹೌದು ಹೌದು. ಈಗ ತಾವು ನುಗ್ಗೆ ಬೇಸಾಯ ಮಾಡ್ತಾ ಇದ್ದೀರಿ, ಅದು ಬಹಳಷ್ಟು ಹೈಟೆಕ್ ನುಗ್ಗೆ ಬೇಸಾಯವನ್ನು ಮಾಡ್ತಾ ಇದ್ದೀರಿ, ಅದರ ಜೊತೆಗೆ ಇಂಥ ಒಂದು ಉತ್ಕೃಷ್ಟವಾದಂತಹ ಉತ್ಪನ್ನಗಳನ್ನು ತಯಾರು ಮಾಡುವಂತಹ ಒಂದು ಇಂಡಸ್ಟ್ರಿಯನ್ನೇ ಸ್ಥಾಪನೆ ಮಾಡಿದ್ದೀರಿ, ಎಷ್ಟು ಜನ ತಮ್ಮಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು ಸರ್? ಈಗ ನಾವು ಎರಡು ತರ ನಮ್ಮ ಎಂಪ್ಲಾಯೀಸ್ ನ ಕ್ಯಾಟಗರಿ ಮಾಡಿದ್ರೆ, ಒಂದು ಸ್ಕಿಲ್ಡ್ ಒಂದು ಅನ್ಸ್ಕಿಲ್ಡ್. ಈಗ ಅನ್ಸ್ಕಿಲ್ಡ್ ಅಲ್ಲಿ ಲೇಬರ್ಸ್ ಬರ್ತಾರೆ, ಸ್ಕಿಲ್ಡ್ ಅಲ್ಲಿ ಫ್ಯಾಕ್ಟ್ರಿ ವರ್ಕರ್ಸ್ ಬರ್ತಾರೆ. ಅನ್ಸ್ಕಿಲ್ಡ್ ಅಲ್ಲಿ ನೂರಾರು ಜನ ಕೆಲಸ ಮಾಡ್ತಾರೆ ಸರ್, ಎಕರೆ ಅಂದ್ರೆ ಬಹಳ ಡೈಲಿ ಕೆಲಸ. ಟ್ರಾಕ್ಟರ್ ಡ್ರೈವರ್ ಇರ್ತಾರೆ, ಟ್ರಕ್ ಡ್ರೈವರ್ ಇರ್ತಾರೆ, ಪ್ಲಸ್ ಎಲೆಯರು ಇರ್ತಾರೆ, ಕಟಾವ್ ಮಾಡೋರು ಇರ್ತಾರೆ, ತುಂಬಾ ಜನ ಇರ್ತಾರೆ. ಅದು ನಮ್ಗೆ ಯಾವ ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೆ, ಮಿನಿಮಮ್ ಒಂದು 20-25 ಜನ ಅಂತೂ ಯಾವತ್ತಿಗೆ ಇರ್ಲೇಬೇಕು. ಅದಲ್ಲೇನೆ ನಮ್ಮಲ್ಲಿ ಹೊಲದಲ್ಲೇನೆ ಲೇಬರ್ಗಳಿಗೆ ಕೆಲವೊಂದು ಅವ್ರ ಮನೆಗಳನ್ನು ಮಾಡಿಕೊಟ್ಟಿದೀವಿ. ಅಲ್ಲೇ ಇರೋತಕ್ಕಂಥ ಲೇಬರ್ದು ಅವಶ್ಯಕತೆ ಇರುತ್ತೆ. ಆ ಒಂದು ಲೇಬರ್ ಎಲ್ಲ ಸೇರಿ ಒಂದು 100 ಸರ್ ಆಲ್ಮೋಸ್ಟ್. ಸುತ್ತಮುತ್ತ ಹಳ್ಳಿ ಜನರಿಗೆ ನಾವು ಕೆಲಸ ಕೊಟ್ಟಂಗ ಆಗುತ್ತೆ ಅಂತೇಳಿ ಅದು ಒಂದು ನಮ್ಮ ಕಂಪನಿ ಉದ್ದೇಶ ನೋಡಿದಾಗ ಮೂರ್ ಪಿಲ್ಲರ್ ಮೇಲೆ ನಾವು ಇದ್ ಮಾಡಿದೀವಿ ಸರ್. ಒಂದು ಮಾಲ್ ನ್ಯೂಟ್ರಿಷನ್ ಇರಾಡಿಕೇಶನ್, ಎರಡನೇದು ಲೋಕಲ್ ಎಂಪ್ಲಾಯ್ಮೆಂಟ್ ಫಾರ್ ವುಮೆನ್ಸ್ ಅಂಡ್ ರೂರಲ್ ಏರಿಯಾ, ಥರ್ಡ್ ಬಂದ್ಬಿಟ್ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ಫಾರ್ ನ್ಯೂಟ್ರಿಷನಲ್ ಬೆನಿಫಿಟ್. ಸೊ ಈ ಒಂದು ದೃಷ್ಟಿಯಲ್ಲಿ ನೋಡಿದಾಗ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನಂದ್ರೆ, ಒಂದ್ ಲೆವೆಲ್ ಅಲ್ಲಿ ಮಾಲ್ ನ್ಯೂಟ್ರಿಷನ್ಗೆ ನಾವು ಸಕ್ಸಸ್ ಕಾಣ್ತಾ ಇದೀವಿ, ಇನ್ನೂ ಕಾಣೋದು ಬಹಳ ಇದೆ. ಎರಡನೇದು ರೂರಲ್ ಎಂಪ್ಲಾಯ್ಮೆಂಟ್ ಕೊಟ್ಟಿರೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮಗೆ. ಥರ್ಡ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ನಾವು ಸರ್ಟಿಫೈಡ್ ಇರೋದ್ರಿಂದ ಎಂಟೈರ್ ಇಂಡಿಯಾದಲ್ಲಿನೇ ಎಂಡ್ ಟು ಎಂಡ್ ಆರ್ಗ್ಯಾನಿಕ್ ಸರ್ಟಿಫೈಡ್ ಆಗಿರ್ತಕ್ಕಂಥ ಒಂದೇ ಒಂದು ಕಂಪನಿ. ನುಗ್ಗೆ ಎಲೆ ಕೃಷಿಯಲ್ಲೇನೆ ಒಂದೇ ಒಂದು ಕಂಪನಿ ಫಾರ್ಮ್ ಕ್ರಾಪ್ ಪ್ರಾಡಕ್ಟ್ಸ್ ಪ್ರಾಸೆಸಿಂಗ್ ಯೂನಿಟ್ ನಾವು ಆರ್ಗ್ಯಾನಿಕ್ ಸರ್ಟಿಫೈಡ್ ಮಾಡಿಸಿದ್ವಿ. ಈ ತರ ದೃಷ್ಟಿಕೋನ ನಾವು ಏನಂದ್ರೆ ಸಾವಯವ ಅಂದ್ರೆ ಪ್ಯೂರ್ ಸಾವಯವ, ನ್ಯಾಚುರಲ್ ಅಂದ್ರೆ ನ್ಯಾಚುರಲ್ ಇನ್ನೊಂದು ಮಾಡೋಣ. ಅದಕ್ಕೆ ಬೇರೆ ಬೇರೆ ಕಸ್ಟಮರ್ ಬೇಸ್ ಇರೋದ್ರಿಂದ ಈಗ ಯಾರು ಅಫೋರ್ಡಬಲ್ ಇರುತ್ತೆ, ಹೆಲ್ತ್ ಬೇಕಾಗಿರುತ್ತೆ, ಅವರು ಆರ್ಗ್ಯಾನಿಕ್ ಗೆ ಹೋಗ್ತಾರೆ. ಇವತ್ತಿನ ನೀವು ಪ್ಯಾಂಡಮಿಕ್ ಬದಲಾವಣೆಗಳನ್ನ ನೋಡಿದಾಗ ಎಲ್ಲರೂ ಕೋಲ್ಡ್ ಪ್ರೆಸ್ ಆಯಿಲ್ಗೆ ಹೋಗ್ತಾ ಇದಾರೆ, ಎಲ್ಲರೂ ಮಿಲೆಟ್ಗೆ ಹೋಗ್ತಾ ಇದಾರೆ. ಇದಕ್ಕೂ ಜನ ಈಗ ಇತ್ತೀಚಿನ ದಿನಗಳಲ್ಲಿ ನಾವೊಂದು 5-6 ಎಕ್ಸಿಬಿಷನ್ ಮಾಡಿದ್ಮೇಲೆ ಜನರು ಬಹಳ ಜನ ಪರ್ಚೇಸ್ ಮಾಡ್ತಾ ಇದಾರೆ, ಕನ್ಸ್ಯೂಮರ್ ಪ್ರಾಡಕ್ಟ್ ಆಗಿ ನಮ್ಮ ಮಾರ್ಕೆಟ್ ಅಲ್ಲಿ ರಿಕಗ್ನೈಸ್ ಮಾಡ್ತಾ ಇದಾರೆ. ನಮ್ಗೆ ಅದು ಇನಿಷಿಯಲಿ ಕಷ್ಟ ಇತ್ತು ಮಾಡಬೇಕಾದಾಗ, ತುಂಬಾನೇ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಒಂದು ಆಕ್ಟಿವಿಟಿ ಆದು. ಆದ್ರೆ ಇನ್ನೂ ನಮ್ಮ ಜನರಿಗೆ ಹಳ್ಳಿಗಳಲ್ಲಿ ಇರತಕ್ಕಂತ, ನಾನು ಮೊದಲೇ 3 ಏನು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮಾಡುವಾಗ ನೋಡಿದ ಪ್ರಕಾರ ಹಳ್ಳಿಗಳಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ಸರ್. ಹೈಜೆನಿಕ್ ಪ್ರಾಬ್ಲಮ್ ಇದೆ, ಮಕ್ಕಳಿಗೆ ಕಜ್ಜಿಗಳು ಆಗೋದು, ಸ್ಕಿನ್ ಅಲರ್ಜಿಸ್ ಆಗೋದು, ನೀರಲ್ಲಿ ಕಂಟಾಮಿನೇಷನ್ ಇರೋದು, ಮತ್ತೆ ವಯಸ್ಸಾದವರಿಗೆ ಜಾಯಿಂಟ್ ಪೇನ್ಸ್, ಥೈರಾಯ್ಡ್, ಆರ್ಥರೈಟಿಸ್, ಇವೆಲ್ಲದಕ್ಕೂ ನುಗ್ಗೆ ಒಂದೇ ಸೊಲ್ಯೂಷನ್. ಈಗ ಹೊಸ ಕಾಯಿಲೆ ಆಗಿ ಹುಟ್ಟಿರ್ತಕ್ಕಂತ ಡಯಾಬಿಟಿಕ್ ಏನಿದೆ ಅಲ್ಲ, 3 ಅಲ್ಲಿ 100% ಇದನ್ನ ಕಂಟ್ರೋಲ್ ಮಾಡಬಹುದು. ಯಾವ್ದು ಇನ್ಸುಲಿನ್ ಬೇಕಾಗಿಲ್ಲ, ಯಾವ್ದು ಇನ್ಸುಲಿನ್ ಕ್ಯಾಪ್ಸುಲು ಟ್ಯಾಬ್ಲೆಟು ಬೇಕಾಗಿಲ್ಲ, ಇದು ಇಂಜೆಕ್ಷನ್ಸ್ ಬೇಕಾಗಿಲ್ಲ. ಅದು ರಿಸಲ್ಟ್ ಬಂದ್ಬಿಟ್ಟಿದೆ, ಆಲ್ರೆಡಿ ಟೆಸ್ಟ್ ಮಾಡಿದಾರೆ. ಇನ್ನೊಂದು ವಯಸ್ಸಾದವರಿಗೆ ಕಾನ್ಸ್ಟಿಪೇಷನ್ ಇಶ್ಯೂಸು, ಡೈಜೆಷನ್ ಇಶ್ಯೂಸ್, ಅಸಿಡಿಟಿ, ಗ್ಯಾಸ್ಟ್ರಿಕ್, ಇದನ್ನು ಇದರಿಂದ ಸಾಲ್ವ್ ಆಗೋದಲ್ಲದೆ ನನಗೆ ಸ್ವಲ್ಪ ಮಹಿಳೆಯರ ಆರೋಗ್ಯದ ಬಗ್ಗೆ ಒಂದು ಒತ್ತು ಜಾಸ್ತಿ ಕೊಡೋದ್ರಿಂದ ನಾನು ಈ ಹೆಣ್ಣು ಮಕ್ಕಳಿಗೆ ಇದರಿಂದ ಏರ್ ಫಾಲ್, ಸ್ಕಿನ್ ಅಲರ್ಜೀಸ್, ಮತ್ತೆ ಈ ರಕ್ತಹೀನತೆ, ಅನಿಮಿಯಾ, ರಕ್ತಹೀನತೆ ಅಂತೂ 100% ಫಿಕ್ಸ್ ಆಗುತ್ತೆ. ಇದು ಈಗ ಆಲ್ರೆಡಿ ಕೊಪ್ಪಳದಲ್ಲಿ ಕೊಡ್ತಾ ಇದಾರೆ ಗರ್ಭಿಣಿ ತಾಯಂದಿರಿಗೆ ಮತ್ತು ಬಾಣಂತರಿಗೆ ಮಕ್ಕಳಿಗೆ. ಇದು ಆಗಿದೆ, ಇದನ್ನ ನಾವು ಹೊರಗಡೆನೂ ನೋಡಿದ್ದೀವಿ ಮಾರ್ಕೆಟ್ ಅಲ್ಲಿ. ಮೂರನೇದ್ ಏನಪ್ಪಾ ಅಂತಂದ್ರೆ, ಹೆಣ್ಣು ಮಕ್ಕಳಿಗೆ ಡೇಟ್ಸ್ ಪ್ರಾಬ್ಲಮ್ ಇದ್ದಾಗ ಪೇನ್ ತುಂಬಾ ಪೇನ್ ಅನುಭವಿಸ್ತಾರೆ, ನೋವಾಗುತ್ತೆ. ಆ ಡೇಟಿಂಗ್ ಪ್ರಾಬ್ಲಮ್ ಅನ್ನು, ಆ ಡೇಟ್ಸ್ ನಾರ್ಮಲೈಸೇಷನ್, ಹಾರ್ಮೋನ್ ಬ್ಯಾಲೆನ್ಸ್ ಅನ್ನು ಮಾಡೋದ್ರಲ್ಲಿ ಇದು ಬಹಳ ಪರಿಣಾಮಕಾರಿಯಾಗಿದೆ. ಪ್ಲಸ್ ಇದಲ್ದೇನೆ ಫಸ್ಟ್ ಡೆಲಿವರಿ ಆದಾಗ ಹೆಣ್ಣು ಮಕ್ಕಳಿಗೆ ಲೋವರ್ ಅಬ್ಡೊಮಿನಲ್ ಕೆಳಗಡೆ ಪೇನ್ ಜಾಸ್ತಿ ಇರುತ್ತೆ, ಇನ್ಫ್ಲಮೇಷನ್ ಇರೋದ್ರಿಂದ ಪೇನ್ ಜಾಸ್ತಿ ಇರುತ್ತೆ. ಅದನ್ನ ಇದು ಆಂಟಿ ಇನ್ಫ್ಲಮೇಟರಿ, ಆಂಟಿ ಡಯಾಬಿಟಿಕ್, ಆಂಟಿ ಫಂಗಲ್, ಆಂಟಿ ಆಕ್ಸಿಡೆಂಟ್, ಅಂಡ್ ಇದು ಇಷ್ಟೊಂದು ಗುಣಗಳು, ಆಂಟಿ ಜಾಸ್ತಿಗಳು ಇರೋದ್ರಿಂದ 46 ಆಂಟಿ ಆಕ್ಸಿಡೆಂಟ್ಸ್ ಇದೆ. 18 ಅಮಿನೋ ಆಸಿಡ್ಸ್ ಅಲ್ಲಿ 9-12 ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್, ಅದಲ್ದೇನೆ ನಿಮ್ಗೆ 92 ನ್ಯೂಟ್ರಿಯಂಟ್ಸ್ ಇದೆ. ಇಷ್ಟು ಇರ್ತಕ್ಕಂತ ಜಗತ್ತಲ್ಲಿ ಇರ್ತಕ್ಕಂತ ಏಕೈಕ ಭಾರತೀಯ ಬೆಳೆ ಸೂಪರ್ ಫುಡ್ ಅನ್ನೋದು ನುಗ್ಗೆ ಮಾತ್ರ. ಉಳಿದ ಭಾಗ ನಾಳೆ ಇದೇ ಸಮಯಕ್ಕೆ ಪ್ರಸಾರವಾಗಲಿದೆ. ಇದುವರೆಗೆ ಕೊಪ್ಪಳ ಜಿಲ್ಲೆ ಗಂಗಾವತಿಯ ಪ್ರಯೋಗಶೀಲ ರೈತರಾದ ಬಸಯ್ಯ ಹಿರೇಮಠ್ ಅವರ ಅಭಿವೃದ್ಧಿ ಪಡಿಸಿದ ನುಗ್ಗೆ ಉದ್ಯಮದ ಕುರಿತು ಮಾತುಕತೆ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಡಾಕ್ಟರ್ ಎಸ್ ರೂಳಿ. ಕೇ

ಮನ ಕೇರೂರೇ ಬಾವ.